ಈಗಾಗಲೇ ಕಾದ ಪಾತ್ರೆ ಆಗ್ಬಿಟ್ಟಿದೆ. ಹೌದು ಹೌದು, ಈಗ ನಾವು ಹಿಮಾಲಯ ಪರ್ವತದಲ್ಲಿ ಅಲ್ಲಿಯೂ ಕೂಡ ಭೂಕಂಪ ಆಗ್ತಾ ಇದೆ ಅಂತ. ಹೌದು, ಇಷ್ಟು ವರ್ಷ ಅಲ್ಲಿ ಇರ್ಲಿಲ್ಲ, ಅಲ್ಲಿಯೂ ಈಗ ಏನು ಬಿಸಿ ಉಕ್ತಾ ಇದೆ ಅಂದ್ರೆ. ಹಿಮಾಲಯ ಅಂದ ತಕ್ಷಣ ನಾವು ಬೆಟ್ಟದ ಇದನ್ನು ಮಾತನಾಡಿ ಹಿಮಾಲಯ ಇದೆ ಬೆಟ್ಟ ಇದೆ ಎಲ್ಲ ಹೇಳ್ತೀವಿ, ಅದರ ಅಡಿಯಲ್ಲಿಯೂ ಕೂಡ ಈ ಭೂ ಪದರಗಳಿರ್ತಾವಲ್ಲ, ಇವು ಒಂದಕ್ಕೊಂದು ಘರ್ಷಣೆಗೆ ಒಳಪಟ್ಟು ಈ ಭೂಕಂಪನ ಅಂತ ಆಗ್ತದೆ ಅಂತ. ಹೌದು ಶಮಣ, ನಾವೆಲ್ಲ ಹೇಳ್ತೀವಲ್ಲ ಈಗ ಬಹಳ ಆಗ್ಬಿಟ್ಟಿದೆ, ಎಲ್ಲಿ ನೋಡಿದ್ರು ಭೂಕಂಪ ಅದು ಇದು, ಆದ್ರೆ ಅದಕ್ಕೆಲ್ಲ ಕಾರಣ ನಾವೇ ಒಂದ್ ರೀತಿಯಲ್ಲಿ. ಹೌದು, ನಮ್ಮ ಪಕ್ಕದ ಊರಲ್ಲೇ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳ್ತಾರೆ, ಬಿಣಗಲ್ಲಿ ನೀರಿಲ್ಲ ಅಂತೆ, ಅಲ್ಲಿಲ್ಲ ಇಲ್ಲಿ. ಮೊದ್ಲೆಲ್ಲ ಈ ಮಾತು ಕೇಳಲಿಕ್ಕೆ ಸಿಗ್ತಾ ಇರಲಿಲ್ಲ, ನೀರು ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತಿತ್ತು. ಮತ್ತೆ ಅದು ಅಲ್ಲದೆ ಶಮಣ್ಣ, ನೀರ್ ಇರುವುದಲ್ಲದೆ ನೀರ್ ಹಾಳಾಗ್ಲಿಕ್ಕೆ ಶುರು ಆಗ್ಬಿಟ್ಟಿದೆ ಈಗ. ಹೌದು, ಅಂದ್ರೆ ಸಮುದ್ರ ನೀರು, ಕೊಳಚೆ ನೀರು ಎಲ್ಲ ಸೇರ್ಕೊಳ್ತಾ ಇದೆ. ಕೆಲವೊಂದ್ ಅದು ಕಾಯಿಸಿದಾಗ ಎಲ್ಲ ಮೇಲ್ಗಡೆ ಬಿಳಿ ಪದರ ತರ ಬರೋದು, ಮೊದ್ಲೆಲ್ಲ ಇವೆಲ್ಲ ನೋಡ್ಲಿಕ್ಕೆ ಇರಲಿಲ್ಲ. ಅದಕ್ಕೆ ಹೇಳೋದು ಯಾವಾಗ್ಲೂ ಹರಿಯುವ ನೀರಾಗಬೇಕು ಅಂತ, ನಿಂತ ನೀರಾದ್ರೆ ಯಾವಾಗ್ಲೂ ಕೊಳಚೆ ಆಗುವುದು ಅಂತ. ಕೊಳಚೆ ಮತ್ತೆ ರೋಗ, ರೋಗ ಬರುತ್ತದೆ. ಕೊಳಚೆ ಬಂದ ಮೇಲೆ ಅಲ್ಲಿ ನೀರು ಓಡುತ್ತದೆ, ಎಲ್ಲ ಹುಳ ಉಪಟೆಗಳು ಸೇರ್ಕೊಳ್ತವೆ, ಮತ್ತೆ ನೊಣ ಇರ್ತದೆ, ಸೊಳ್ಳೆ ಇರ್ತದೆ, ಎಲ್ಲ ಉತ್ಪತ್ತಿ ಆಗುದು ಇದ್ರೆ ಕೊಳಚೆ ನೀರಲ್ಲಿ. ನಾವು ಈಗ ಒಳ್ಳೆ ನೀರ್ ಬೇಕಂದ್ರೆ ನಾವೀಗ ಮಳೆಗಾಲಕ್ಕೆ ಕಾಯುವ ಪರಿಸ್ಥಿತಿ ಬಂದಿದೆ, ಮೊದ್ಲು ಹಾಗಿರ್ಲಿಲ್ಲ. ಎಲ್ಲಿ ನೋಡಿದ್ರು ನೀರಷ್ಟು ಶುದ್ಧವಾಗಿರ್ತಿತ್ತು, ಯಾವ ನೀರ್ ಬೇಕಾದ್ರೂ ಕುಡಿಬಹುದು. ಈಗ ಎಲ್ಲಿ ಹೋದಲ್ಲಿ ನೀರ್ ಕುಡಿಲಿಕ್ಕೂ ನಾವು ಹಿಂದೆ ಮುಂದೆ ನೋಡ್ಬೇಕಾಗಿ. ಅಂದ್ರೆ ಈಗ ರಸ್ತೆಯಲ್ಲಿ ಹೋಗುವವರು ಏನಾದ್ರು ಒಂದು ಸೇತುವೆ ಮೇಲೆ ಹೋಗ್ತಾ ಇದ್ದಾರೆ, ಒಂದು ವಾಹನದಲ್ಲಿ ಹೋಗ್ತಾ ಇದ್ರೆ, ಅಂದ್ರೆ ನಮಗೆ ಬೇಡದ ವಸ್ತುಗಳನ್ನೆಲ್ಲ ವಾಹನ ತೆಗೆದು ಬಿಸಾಡುವುದು ಎಲ್ಲಿಗೆ? ಹೊಳೆಗೆ ಬಿಸಾಡ್ತೀವಿ, ನದಿಗೆ ಬಿಸಾಡ್ತೀವಿ. ಮತ್ತೆ ಈಗೆಲ್ಲ ಕೊಳಚೆ ನೀರು ಹೊಳೆಗೆ ಬಿಟ್ಬಿಡ್ತಾರೆ, ಅದನ್ನ ಶುದ್ಧೀಕರಿಸುವುದಿಲ್ಲ. ನಾವ್ ಏನೆಲ್ಲ ಯೂಸ್ ಮಾಡಿರ್ತೀವಿ, ಅದು ಶಾಂಪು ಸೋಪ್ ಏನೆಲ್ಲ ರಾಸಾಯನಿಕಗಳು ಮಿಕ್ಸ್ ಆಗಿ ಸಮುದ್ರ ಸೇರ್ತದೆ. ಆನಂದ ಮನೆಯಲ್ಲಿ ಬಳಕೆ ಮಾಡುವಂತಹ ಎಲ್ಲ ವಸ್ತುಗಳನ್ನು ಕೂಡ ಕೊಳಚೆಯಾಗಿ ಹೋಗ್ತದೆ. ಹೌದು, ಈ ಭೂಮಿ ಮೇಲೆ ನೆಲ ಹಾಳಾಗ್ತಾ ಇದೆ, ನೀರ್ ಹಾಳಾಗ್ತಾ ಇದೆ, ವಾತಾವರಣ ಹಾಳಾಗ್ತಾ ಇದೆ, ಎಲ್ಲನೂ ಹಾಳಾಗ್ತಾ ಇದೆ. ಒಳ್ಳೇದಂತೂ ಏನು ಅಂತ ಕೇಳಲಿಕ್ಕೆ ಸಿಗ್ತಾ ಇಲ್ಲ, ಈಗ ಎಲ್ಲ ಹಾಳಾಗ್ತಾ ಇರೋದಂತಾನೆ ನೋಡ್ತಾ ಇರ್ತೇವೆ. ಆದ್ರೆ ಇದನ್ನ ಮಾಡುವವರು ಯಾರು ಅಂತ ಪ್ರಶ್ನೆ ಅಲ್ವಾ? ರೂಪಕ ಈ ಐದು ಬೆರಳಿನಲ್ಲಿ ಒಂದು ಬೆರಳನ್ನ ಹೀಗೆ ತೋರಿಸಿದ್ರೆ ಅದು ಒಂದು ಬೆರಳು ಮಾತ್ರ ನಿಮ್ಮನ್ನು ನೋಡ್ತಾ ಇರ್ತದೆ, ಉಳಿದ ಬೆರಳು ಎಲ್ಲಿ ತೋರಿಸ್ತದೆ? ನಮ್ಮನ್ನೇ ತೋರಿಸ್ತಾ ಇರ್ತದೆ. ಹಾಗಾಗಿ ಈ ಬದಲಾವಣೆ ಎನ್ನುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ, ಪ್ರತಿ ಕುಟುಂಬದಲ್ಲಿಯೂ ಕೂಡ ಬಂದ್ರೆ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗ್ತದೆ ಅಂತ. ಹೌದು, ಈಗ ಭೂಮಿಯನ್ನು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಒಬ್ಬನ ಹತ್ರ ಸಾಧ್ಯ ಆಗದಿದ್ರು ಒಟ್ಟು ಕೂಡಿ ನಾವು ಎಲ್ಲ ರಕ್ಷಣೆಯನ್ನ ಮಾಡಬಹುದಲ್ಲ. ರಕ್ಷಣೆಯನ್ನು ಮಾಡೋದಾದ್ರೆ ಏನೇನ್ ಮಾಡಬಹುದು? ಮಾಡಬಹುದು ಅಂದ್ರೆ ಈಗ ಸವಿತಾ ಹೇಳಿದ್ಲಲ್ಲ, ಮಳೆಗಾಲದ ಮಳೆಗಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ, ಬಕ ಪಕ್ಷಿಯಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳ್ತೀವಿ. ಆ ಬಂದಂತಹ ನೀರನ್ನ ಸುಮ್ಗೆ ಮೇಲ್ಪದರದಲ್ಲಿ ಹರಿಯುವುದರ ಬದಲಿಗೆ ಮಣ್ಣಿನ ಒಳಗಡೆ ಇಂಗು ಹಾಗೆ ಮಾಡಬೇಕು ಅಂತ ಹೇಳುವಂತಹದ್ದು. ಗುಂಡಿ ಮಾಡಿ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಅದಕ್ಕೆ ನೈಸರ್ಗಿಕವಾದಂತಹ ವಿಧಾನ ಅಂದ್ರೆ ಹೆಚ್ಚು ಹೆಚ್ಚು ಮರಗಿಡಗಳನ್ನ ನೆಟ್ಟು ಬೆಳೆಸುವುದು. ಮರಗಿಡವನ್ನ ನೆಟ್ಟಾಗ ಏನಾಗ್ತದೆ, ಆ ಬೇರುಗಳು ಆಳಕ್ಕೆ ಹೋಗ್ತವಲ್ಲ, ಅದರ ಮೂಲಕ ನೀರು ಕೂಡ ಆಳಕ್ಕೆ ಹೋಗ್ತದೆ, ಅದು ಮುಂದೆ ಹೊಸರಾಗಿ ಸಿಗ್ತದೆ ಅಂತ. ಅದು ಒಂದೇ ನಮ್ಗೆ ಇದಿರುದು. ಹೌದು, ನಮ್ಮ ಭೂಮಿಯ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು. ಎಲ್ಲಿ ನೋಡಿದ್ರು ಈಗ ಗಿಡ ನೆಡಬೇಕು. ಮತ್ತೆ ಈಗ ನೋಡಿ ಶ್ಯಾಮಣ್ಣ, ನಾವು ಇಷ್ಟೆಲ್ಲ ಬಿಸಿಲಿಗೆ ಒಂದು ಮರ ಸಿಕ್ಕಿದ್ರೆ ಸಾಕು, ಒಂದ್ ಸ್ವಲ್ಪ ಹೋಗಿ ನಿಂತ್ಕೊಳ್ಳೋಣ ಅಂತ ಅನಿಸ್ತದೆ. ಅಂದ್ರೆ ಮರಕ್ಕೆ ನಾವ್ ಎಷ್ಟು ಆಶ್ರಯ ಪಡ್ಕೊಂಡಿದ್ದೇವೆ ಅಂತ. ಅಂದ್ರೆ ಪೇಟೆ ಪಟ್ಟಣಗಳಲ್ಲಿರುವಂತಹ ಸಣ್ಣ ಸಣ್ಣ ಸೈಟ್ಗಳಲ್ಲಿ ಮನೆ ಕಟ್ಟುವವರು ಕೂಡ ಹತ್ತಾರು ಗಿಡಗಳನ್ನು ನೆಡಲಿಕ್ಕೆ ಅವಕಾಶ ಇರ್ತದೆ ಅಂತ. ಎಲ್ಲ ಇಂಟರ್ಲಾಕ್ ಹಾಕೊಂಡು ಅಥವಾ ಕಾಂಕ್ರೀಟ್ ಹಾಕಿ ಮುಚ್ಚಬೇಕಾಗಿಲ್ಲ, ಹಾಗೆ ಅವಶ್ಯಕತೆ ಇರುವುದಿಲ್ಲ. ಶಾಮಣ್ಣ, ಈ ಒಂದು ಸುದ್ದಿ ನಾನು ಈಗ ಸದ್ಯ ಕೇಳ್ಪಟ್ಟಿದ್ದೆ. ಈಗ ಕ್ರಿಕೆಟ್ ಮ್ಯಾಚ್ ಆಡ್ತಾರಲ್ಲ, ಅಲ್ಲೂ ಕೂಡ ಒಂದು ಡಾಟ್ ಬಾಲ್ ಹಾಕಿದ್ರೆ ನಾವ್ ಇಂತಿಷ್ಟು ಗಿಡ ನೆಡಬೇಕು ಅನ್ನೋದನ್ನ ಅಭಿಯಾನ ಏನೋ ಶುರು ಮಾಡ್ಕೊಂಡಿದ್ದಾರಂತ. ಅಂದ್ರೆ ಅಷ್ಟು ವಿಸ್ತಾರವಾದಂತಹ ಒಂದು ಪ್ರದೇಶದಲ್ಲಿ ಒಂದು ರೀತಿಯ ಹುಲ್ಲುಗಾವಲ ತರ ಮಾಡಿದ್ರೆ ಅಲ್ಲಿಯೂ ಕೂಡ ಮರಗಿಡಗಳನ್ನು ಇಟ್ಟು ಬೆಳೆಸಬೇಕಾಗುತ್ತದೆ. ಜೊತೆಗೆ ಈ ಹಸಿರು ಎನ್ನುವಂತಹದ್ದು ಮಳೆ ನೀರನ್ನು ಇಂಗಿಸ್ತದೆ. ಅದರಲ್ಲಿಯೂ ಕೂಡ ಈಗ ಹಾಕಿ ಮ್ಯಾಚ್ ಆಡುವಂತಹ ಒಂದು ಕ್ರೀಡಾಂಗಣ ಇರ್ತದಲ್ಲ, ಅದೆಲ್ಲ ಕೃತಕ ಹುಲ್ಲು ಹಾಸು ಅಂತ ಇರ್ತದೆ, ಅದು ಬೇರೆ ವಿಷಯ. ಹೌದಲ್ಲ, ನಮ್ಗೆ ಎಷ್ಟೋ ನಾವು ತೊಟ್ಕೊಂಡಿರ್ತೇವೆ, ಹಾ ಇದು ಒಳ್ಳೆ ಹುಲ್ಲು ಅಲ್ಲ, ಅದು ನೀರ್ ಹಾಕುವುದು ಯಾಕಂದ್ರೆ ಅದು ಸ್ವಲ್ಪ ಸ್ಮೂತ್ ಆಗಲಿ, ನಿಜವಾದ ಹುಲ್ಲಾಗಿರೋದಿಲ್ಲ ಅದು. ಅದು ಹೋಗ್ಲಿ, ಅದನ್ನ ಸೊಳ್ಳೆ ಬಗ್ಗೆ ಎಲ್ಲ ಮಾತಾಡ್ತಿದ್ವಿಲ್ಲ, ಜೊತೆ ನಿಂತ ನೀರು ಅಂತ ಸೊಳ್ಳೆ ಅಂತ ನಿಂತ ನೀರು. ಮತ್ತೆ ರೂಪಕ್ಕನ ಹೇಳ್ಬೇಕು, ಸೊಳ್ಳೆ ಬಗ್ಗೆ ಹೆಚ್ಚು ಮಾತಾಡ್ಬೇಕು ಅಂದ್ರೆ ರೂಪಕ್ಕ ಮಾತಾಡುವ. ಹೌದು ಶಾಮಣ್ಣ, ಸಂಜೆ ಆಯ್ತು ಬಂತು ನೋಡಿ, ನಮ್ಮಿಂದ ಮೊದ್ಲು ಸಂಜೆ ಆಗೋದು ಗೊತ್ತಾಗುತ್ತೆ ಅಷ್ಟೊತ್ತು, ಸಂಜೆ ಆದ ತಕ್ಷಣ ಬಂದು ಕೈ ಅಂತ ಬಂದು ಕಚ್ಚ. ನನ್ನೊಂದು ಸುಲಭ ಉಪಾಯ ಹೇಳ, ಮನೆಯಲ್ಲಿ ಏನೋ ಒಂದು ಕಪ್ಪು ಬಟ್ಟೆ ಇದೆ, ಕೊಡೆನೂ ಆಗ್ಬಹುದು ಅಥವಾ ಏನೋ ಒಂದು ಕಪ್ಪು ಬಟ್ಟೆ ಅಂತ ಇಟ್ಕೊಂಡು ಅದನ್ನ ಒಂದು ಮೂಲೆಯಲ್ಲಿ ಹಾಕ್ಬಿಡು ಮನೆಯ ರೂಮ್ ಅಲ್ಲಿ, ಹಗಲು ಹೊತ್ತಿನಲ್ಲಿ ಸೊಳ್ಳೆ ಅಲ್ಲಿರ್ತದೆ ನೋಡು. ಹೌದಾ? ಸೊಳ್ಳೆಗಳೆಲ್ಲ ಕೂತ್ಕೊಳ್ಳೋದು ಈ ಕಪ್ಪು ಎಲ್ಲಿ ಕತ್ಲೆ ಇರ್ತದೋ ಅಲ್ಲಿ ಹೋಗಿ ಅದು ಛತ್ರಿ ಕತ್ಲೆ ಇದ್ ಕೂಡಲೇ ಅದು ಕಪ್ಪು ಅಂತ ತಿಳ್ಕೊಂಡು ಅಲ್ಲಿ ಹೋಗಿ. ಹೌದು, ಒಂದ್ ರೀತಿಯಲ್ಲಿ ಒಳ್ಳೇದು, ಇಲ್ಲೇ ಒಂದು ಕಪ್ಪು ಬಟ್ಟೆ ಇಲ್ಲಿ ಅಥವಾ ಕಪ್ಪು ಜಾಗ ಇರಲಿ ಅಲ್ಲಿ ಹೋಗಿ ಕೂತ್ಕೊಳ್ತೀವಿ. ಹಗಲೊತ್ತಿನಲ್ಲಿ ಇರುದಿಲ್ಲ ಅಂತಿಲ್ಲ, ಅಲ್ಲಿ ಒಂದ್ ಕಡೆ ಮನೆ ಒಳಗಡೆ ಬಂದಿ ನಾವೆಲ್ಲ ಕಿಟಕಿ ತೆರೆದಿರ್ತೇವೆ ಅವಾಗೆಲ್ಲ ಒಳಗಡೆ ಬಂದ್ಕೊಂಡಿರ್ಬೋದು. ಹೌದು, ಈಗ ನಾವು ಸಂಜೆ ಕೂಡಲೇ ಕಿಟಕಿ ಮುಚ್ಚಬೇಕು ಮುಚ್ಚಬೇಕು ಯಾಕಂದ್ರೆ ಸೊಳ್ಳೆ ಬರ್ತದೆ, ಅದು ಅಲ್ಲಿ ಮೊದ್ಲೇ ಬಂದು ಅವಿತ್ಕೊಂಡು. ಹೌದು, ಹಂಗಾಗಿರ್ತದೆ. ಆಮೇಲೆ ಶಾಮಣ್ಣ, ಈಗ ಈ ಮಲೇರಿಯಾ ಎಲ್ಲ ಬರ್ತದಂತಲ್ಲ, ಅನಾಫಿಲಿಸ್ ಏನೋ ಸೊಳ್ಳೆ ಅಂತೆ, ಹೆಣ್ಣು ಸೊಳ್ಳೆ, ಹೆಣ್ಣು ಸೊಳ್ಳೆ ಅಂತೆ, ಆಮೇಲೆ ಅದು ಬಂದು ನಮ್ಗೆ ಕಚ್ಚತ್ತೆ ಅಂತ ಹೇಳ್ತಾರೆ. ಆದ್ರೆ ಅದ ಅದೇ ಸೊಳ್ಳೆ ಅಂತ ನಾವ್ ಹೆಂಗ್ ಕಂಡು ಹಿಡಿಯೋದು? ಕಂಡು ಹಿಡಿಯೋದು ಗೊತ್ತಾದ್ರೆ ಅದನ್ನ ಹಿಡ್ದು ಹಂಗೆ ಅಂದ್ರೆ ರೂಪಕ ಸೊಳ್ಳೆ ಯಾವ್ಯಾವ ತರದಲ್ಲಿ ಇದಾವಂತ ಕಂಡು ಹಿಡಿಯೋದ್ರಲ್ಲಿದ್ದಾರೆ. ರೂಪಕನ ಯೋಚನೆ ಅಂದ್ರೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಯಾವ್ದು ಅಂತ ಕಂಡು ಹಿಡಿಯಬೇಕು. ಮೊದಲು ನಿಂತು ನೀರು ಕಡಿಮೆ ಮಾಡ್ಬೇಕಂತ ಇಲ್ಲ, ಅವಳ ಸೊಳ್ಳೆನೂ ಯಾವ ರೀತಿ ಇದೆ ಅಂತ ನೋಡ್ತಾ ನಮ್ಗೆ ಗೊತ್ತಾದ್ರೆ ಆ ಸೊಳ್ಳೆಯನ್ನ ಹಿಡಿಬಹುದಿತ್ತಲ್ಲ ಅಂತ. ಅಂದ್ರೆ ಈ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ವಿಶೇಷತೆ ಏನು ಅಂದ್ರೆ ದೊಡ್ಡ ಗಾತ್ರ ಇರ್ತದೆ, ಜೊತೆಗೆ ಮೈಯ ಮೇಲೆ ಈ ಚಿರತೆಯ ಮೈ ಮೇಲೆ ಪಟ್ಟೆ ಇರ್ತದಲ್ಲ, ಆರದಿರ್ತದೆ ಪಟ್ಟೆ ಪಟ್ಟೆ ಇರ್ತದೆ. ಅಂದ್ರೆ ಇದನ್ನ ಕಂಡು ಹಿಡಿಬಹುದು, ಸೊಳ್ಳೆ ಸೊಳ್ಳೆ ಅಂತ. ಅದು ಗಾತ್ರದಲ್ಲೂ ದೊಡ್ಡದಾಗಿರುತ್ತೆ, ರಕ್ತ ಕುಡಿದ್ರೆ ಇನ್ನು ದಪ್ಪ ಆಗುತ್ತೆ, ಅದು ಟನ್ಗಿಂತ ಮೂರ್ ಪಟ್ಟು ಜಾಸ್ತಿ ರಕ್ತ ಇರುತ್ತದಂತೆ ಶಾಮಣ್ಣ. ಯಾವ ತರ ಇರ್ಬೋದು ಸವಿತಕ್ಕ, ಈ ಹೆಣ್ಣು ಸೊಳ್ಳೆ ಅಂತ ಹೇಳಿದ್ರಲ್ಲ ಶಾಮಣ್ಣ ಅವರು, ಹೌದು, ಹೆಣ್ಣು ಸೊಳ್ಳೆನ ಯಾಕೆ ಕಚ್ಚುತ್ತೆ, ಗಂಡು ಸೊಳ್ಳೆ ಯಾಕೆ ಕಚ್ಚೋದಿಲ್ಲ? ಅದು ಕ್ವಿಜ್ ಪ್ರಶ್ನೆ, ನಂಗಂತೂ ಏನು ಗೊತ್ತಿಲ್ಲ ರೂಪಕ, ಇದನ್ನ ನೀನೇ ಹೇಳ್ಬೇಕು. ಹೆಣ್ಣು ಸೊಳ್ಳೆ ತತ್ತಿ ಇಡುತ್ತೆ, ಅದಕ್ಕೋಸ್ಕರ ಅಂದ್ರೆ ತತ್ತಿ ಇರೋದಕ್ಕೆ ಅದಕ್ಕೆ ರಕ್ತ ಜಾಸ್ತಿ ಬೇಕು. ಇದು ಒಂದ್ ರೀತಿಯಲ್ಲಿ ಸರಿಯಾಗಿದೆ. ಅಂತೂ ಸೊಳ್ಳೆ ಕಡಿಬೇಡ ಅಂತ ಹೇಳುವ ಹಾಗಿಲ್ಲ, ಕಡಿಯದ ಹಾಗೆ ನಮ್ಮ ಮುಂಜಾಗ್ರತೆಯನ್ನ ನಾವು ಮಾಡ್ಕೋಬೇಕು. ಆದ್ರೂ ಶಾಮಣ್ಣ, ನೀವ್ ಹೇಳಿದ್ದನ್ನು ನಾನು ಇವತ್ತು ಮನೆ ಹೋಗಿ ಮಾಡ್ಬೇಕಂತ ಇದ್ದೇನೆ. ಛತ್ರಿ ಒಂದಿಟ್ಟು ಪ್ರಯೋಗ ಮಾಡ್ತೇನೆ, ಕಪ್ಪು ಬಟ್ಟೆ ಅದು ಆಗ್ತದೆ, ಏನು ಬಟ್ಟೆ ಆಗ್ತದೆ, ಅದನ್ನ ಮಾಡೋಣ. ಒಂದು ಮನೆ ಒಳಗಡೆ ಇಟ್ಟರೆ ಕಷ್ಟ, ಹೊರಗಡೆ ಒಳಗಿದ್ದ ಸೊಳ್ಳೆ ಎಲ್ಲ ಅಲ್ಲಿ ಒಂದ್ ಕಡೆ ಬಂದು ಮನೆಯ ಕಿಟಕಿಗೆ ಒಂದು ಪರದೆ ಅಂತ ಹಾಕಿರ್ತಿರಲ್ಲ ಸ್ಕ್ರೀನ್ ಅಂತ ಹೇಳಿ, ಅದರಲ್ಲಿ ಮುಟ್ಟಿ ನೋಡಿದ್ರು ಕೂಡ ಅಲ್ಲಿ ಸೊಳ್ಳೆಗಳು ಕೂತಿರೋದು ಕಾಣ್ತದೆ. ಎಲ್ಲೆಲ್ಲ ಬಟ್ಟೆಗಳು ಹಾಕೊಂಡಿರ್ತದ, ರಾಶಿ ಹಾಕೊಂಡಿರ್ತದ, ಅಲ್ಲೆಲ್ಲ ಇರ್ತದೆ ಅಂತ. ಅಂದ್ರೆ ಕತ್ಲೆ ಅಂದ್ರೆ ತುಂಬಾ ಪ್ರೀತಿ. ಸವಿತಕ್ಕ ಒಂದ್ ಕೆಲಸ ಮಾಡ್ಬೋದು, ನಾವು ಒಂದ್ ಕಡೆ ಕಪ್ಪು ಬಟ್ಟೆ ತಗೊಂಡೋಗಿಟ್ಟು ಅಲ್ಲೆಲ್ಲ ಸೊಳ್ಳೆ ಹೋದ ತಕ್ಷಣ ಈ ಸೊಳ್ಳೆ ಬ್ಯಾಟ್ ಇರುತ್ತಲ್ಲ ಮತ್ತೆ ಈ ಬೇಸಿಗೆಯಲ್ಲೆಲ್ಲ ಹೂಕುಂಡಗಳಲ್ಲೆಲ್ಲ ಗಿಡಗಳನ್ನ ಹಾಕಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬಾಯರಿಕೆ ಆಗ್ತದೆ ಅಂತ ಕೊಡೋದು. ಅಲ್ಲೆಲ್ಲ ಸೊಳ್ಳೆಗಳು ಕೂತಿರ್ತವೆ, ಸೊಳ್ಳೆಗಳು ಮರಿಯು ಮಾಡ್ತವೆ, ಎಲ್ಲ ಮಾಡ್ತವೆ ಅಂತ. ಈ ನಾಲ್ಕು ದಿವಸ ನಾನು ಊರಿಗೆ ಹೋಗ್ಬೇಕು ಅಂದ್ರೆ ಅಥವಾ ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ಗಿಡ ಸಾಯಬಾರದು ಅಂತ ಹೇಳಿ ಬುಡಕ್ಕೆ ನೀರು ಇಡ್ತೀವಿ, ಸ್ವಲ್ಪ ಒಂದು ಎರಡು ಮೂರು ದಿವಸ ಇರ್ಲಿ ಅಂತ ಹೇಳಿ. ಬಂದು ನೋಡುವಾಗ ಎಲ್ಲ ಸೊಳ್ಳೆಗಳು ಅಲ್ಲಿ ಇರ್ತವೆ, ಒಂದು ಅನುಕೂಲ ಆದ್ರೆ ಇನ್ನೊಂದು ಅನಾನುಕೂಲ ಆಗಿದ್ದೇ ಇರ್ತದೆ. ಮತ್ತೆ ಇಷ್ಟು ಸಣ್ಣ ಸೊಳ್ಳೆಯಿಂದ ಇಂತೆಂತ ದೊಡ್ಡ ರೋಗಗಳು ಬರ್ತದಲ್ಲ ಶಾಮಣ್ಣ. ನಾನು ಒಂದನೇ ಕ್ಲಾಸ್ ಅಲ್ಲಿ ಇರುವಾಗ ನಮ್ಮ ಟೀಚರ್ ಒಬ್ರು ಹೇಳಿದ ಪದ್ಯ ನೆನಪುಂಟು, ಇಡೀ ರಾತ್ರಿ ಕಚ್ಚುತ್ತದೆ ನೋಡಿ ಕಣ್ಣಿಗೆ ಕಾಣಿಸುವುದಿಲ್ಲ ಅಂತ, ಅದು ಹಾಡಿನ ಮೊದಲ ಭಾಗ ಅಷ್ಟೇ ನೆನಪು ಇರೋದು ಹಾಗೆ. ಮತ್ತೆ ಈಗ 23ನೇ ತಾರೀಕು ಅಂದ್ರೆ ನಿನ್ನೆ, ಈಗ ಬೇರೆ ಬೇರೆ ಪುಸ್ತಕವನ್ನೆಲ್ಲ ಪ್ರಕಟ ಮಾಡ್ತಾರಲ್ಲ, ಹೌದು, ಈಗ ಹೇಗಾಗಿದೆ ಅಂದ್ರೆ ಒಂದು ಪುಸ್ತಕ ಪ್ರಕಟ ಮಾಡಲಿಕ್ಕೆ ಸಾಕಷ್ಟು ಖರ್ಚು ಮಾಡಬೇಕಾಗ್ತದೆ, 20,000 30,000 50,000 ಅಂತ ಹೇಳಿ ಖರ್ಚು ಮಾಡಬೇಕಾಗ್ತದೆ ಪ್ರಕಾಶಕರು ಪುಸ್ತಕವನ್ನು ಪ್ರಕಾಶನ ಮಾಡುವಂತವರು. ಅದರಲ್ಲಿ ಒಂದು ಕಾಪಿ ರೈಟ್ ಅಂತ ಇರ್ತದೆ, ಅದರನ್ನ ಮರುಮುದ್ರಣ ಮಾಡಬಾರದು ಅಂತ, ಅದನ್ನ ಮರುಮುದ್ರಣ ಮಾಡಿದ ಅವರಿಗೆ ಶಿಕ್ಷೆ ಇರ್ತದೆ ಅಂತ ಹೇಳಿ. ಇವ್ರೇನಾಗ್ತದೆ, ಒಂದು ಪುಸ್ತಕ ಬಂದು ಪ್ರಕಟ ಆಗಿ ಒಂದು 1,000 ಪ್ರತಿ ಹೊರಗೆ ಬಂದ್ರೆ ಅದಕ್ಕೆ ಇನ್ನೊಂದು 2,000 3,000 ಪ್ರತಿಗಳು ಕಳ್ಳ ಸಂತೆಯಲ್ಲಿ ಮಾರಾಟ ಆಗ್ತದೆ ಅಂತ. ಕಾಪಿರೈಟ್ ಅನ್ನ ಉಲ್ಲಂಘನೆ ಮಾಡಿಕೊಂಡು ಯಾರಾದ್ರೂ ಅದನ್ನ ಜೆರಾಕ್ಸ್ ಮಾಡಿನೋ ಅಥವಾ ಇನ್ನೊಂದು ಪ್ರತಿ ಮಾಡಿಕೊಂಡು ಮಾರಾಟ ಮಾಡುವಂತ ಅವಕಾಶವೂ ಕೂಡ ಇರ್ತದೆ. ಅದಕ್ಕೆ ಅವರ ಒಂದು ಪ್ರಕಾಶಕರ ಒಂದು ಹಿತರಕ್ಷಣೆಗೋಸ್ಕರವೇ ಒಂದು ದಿನ ಅಂತ ಇಟ್ಕೊಂಡಿದ್ದಾರೆ, 23ನೇ ತಾರೀಕು. ಈಗ ಪ್ರತಿಯೊಂದಕ್ಕೂ ಕಾಪಿ ರೈಟ್ ಅಂತ ಬಂದ, ಹೌದು, ಕಾಪಿ ರೈಟ್ ಅಂತ ಬಂದಿದೆ. ಈಗ ಬೇರೆ ಯಾವ್ದೋ ಒಂದು ಸಿನಿಮಾ ಅಂದ್ರೆ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ, ಇವ್ರು ಯಾರೋ ಮೂರನೇವ್ರು ಲಾಭ ತಗೊಂಡ್ ಏನು ಇಲ್ಲದೆ ಲಾಭ ತಗೊಳ್ತಾರೆ ಅನ್ನೋದನ್ನ ನಿಲ್ಸ್ಬೇಕಂತಾನೆ ಇರ್ಬೇಕು ಸರ್. ಇದು ಶಾಮಣ್ಣ ಅಂದೆ, ಈಗ ಒಂದು ಆಟದ ಸಾಮಗ್ರಿಗಳು ಯಾವ್ದೋ ಒಂದು ಸಂತೆಯಲ್ಲೆಲ್ಲ ಸಿಗ್ತದೆ, ಅದು ಡೂಪ್ಲಿಕೇಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಒರಿಜಿನಲ್ ಆಗಿ ಯಾರೋ ಮಾಡಿರ್ತಾರೆ ಕಷ್ಟಪಟ್ಟು, ಅದನ್ನ ಡೂಪ್ಲಿಕೇಟ್ ಮಾಡುವಂತದ್ದು ಬಹಳ ಸುಲಭ, ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ, ಕಡಿಮೆ ಬೆಲೆಗೆ ಸಿಗ್ತದೆ. ಅದು ಈಗ ನೋಟ್ ನೋಡಿ ಶ್ಯಾಮಣ್ಣ, ಕೋಟಾ ನೋಟ್ ಬಂದ್ಕೂಡ್ಲೇ ಏನೆಲ್ಲ ಅಂದ್ರೆ ನಕಲಿ ಮಾಡುವವರು ಏನೆಲ್ಲ ಮಾಡಬಹುದು ಅನ್ನೋದು ಇದಕ್ಕೆ ಉದಾಹರಣೆ. ಕೆಲವೊಂದು ಕಂಪನಿಗಳ ಹೆಸರು ಸಹ ದುರ್ಬಳಕೆ ಮಾಡ್ಕೊಳ್ತಾರೆ, ಒಂದು ಅಕ್ಷರ ಆ ಕಡೆ ಈ ಕಡೆ ಮಾಡ್ಬಿಟ್ಟು ನಮಗೆ ಅಷ್ಟು ಲಕ್ಷ ಹೋಗುದಿಲ್ಲ. ಒಂದ್ ಕಂಪನಿ ಅಂದ್ಕೊಳ್ಳಿ, ಒಂದ್ ಕಂಪನಿ ತಲೆಯಲ್ಲಿ ಇರ್ತದಲ್ಲ ಅದೇ ನೆನಪಾಗ್ಬಿಡೋದು, ಅದನ್ನೇ ಕೊಡಿ ಅಂತ ಕೇಳ್ತೀವಿ. ಆಗಿರ್ತದೆ ಒಂದ್ ಚೇಂಜ್ ಮಾಡಿರ್ತಾರೆ. ಸವಿತಕ್ಕ ಈಗ ಅದಕ್ಕೆ ಹೇಳುದು, ಈ ಡುಪ್ಲಿಕೇಟ್ ನೋಟುಗಳು ಬಾರದ ಹಾಗೆ ಮೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ನಮ್ಮ ಜಾಗ್ರತೆಯನ್ನು ಹೇಗೆ ಅದನ್ನ ಪರೀಕ್ಷೆ ಮಾಡುವುದಕ್ಕೊಂದು ಒಂದು ವಿಧಾನ ಅಂತ ಇರ್ತದೆ. ಸಾಮಾನ್ಯವಾಗಿ ಈಗ 500 ನೋಟುಗಳೆಲ್ಲ ಇದ್ರೆ ಅದಕ್ಕೊಂದು ಕ್ರಮ ಸಂಖ್ಯೆ ಅಂತಂದು ಇರ್ತದಲ್ಲ, ಸೀರಿಯಲ್ ನಂಬರ್, ಅದು ಗಾತ್ರದಲ್ಲಿ ಹಿಗ್ಗುತ್ತಾ ಹೋಗ್ತದೆ ಅಂತ. ಚಿಕ್ಕದಿಂದ ದೊಡ್ಡ ಆಗ್ತದೆ ಅಂತ, ಎಡಗಡೆಯಿಂದ ಬಲ್ಗಡೆಗೆ ಹೋಗಿ ನೋಡಿದ್ರೆ ಆ ಗಾತ್ರದಲ್ಲಿ ದೊಡ್ಡದಾಗ್ತಾ ಹೋಗ್ತದೆ. ಮತ್ತೆ ಅದರಲ್ಲಿ ಪಾರದರ್ಶಕವಾಗಿ ಗಾಂಧೀಜಿಯವರ ಒಂದು ಚಿತ್ರವೂ ಕೂಡ ಇರ್ತದೆ. ಆಮೇಲೆ ಗವರ್ನರ್ ಅಂತಿರಲ್ಲ, ಅವರ ಸಿಗ್ನೇಚರ್ ಕೂಡ ಇರ್ತದೆ, ಆರ್ಬಿಐ ಗವರ್ನರ್ ಅವರ ಒಂದು ಸಹಿಯೂ ಕೂಡ ಇರ್ತದೆ. ಹಾಗೆ ಬ್ಯಾತಕಲ್ಲಿ ಬೇರೆ ಬೇರೆ ಒಂದು ಚಿಹ್ನೆಗಳಿರ್ತವೆ, ಅದನ್ನ ನೋಡಿಕೊಂಡು ಅದು ಡುಪ್ಲಿಕೇಟ್ ಅಥವಾ ತಾಜಾ ಅಂತ ತಿಳ್ಕೊಬಹುದು. ನಾವು ಎಷ್ಟೆಲ್ಲ ಮಾಡಬಹುದು ಆದ್ರೆ ಮಾಡುದಿಲ್ಲ, ಆತರ ಆಗಿರ್ತದಲ್ಲ ಅಂತ ಸಂಶಯ. ಮೊಬೈಲ್ ಇದೆಯಲ್ಲ, ಹೋಗಿ ಸ್ಕ್ಯಾನ್ ಮಾಡುದಪ್ಪ. ಹೌದು, ಈಗೆಲ್ಲ ತಂತ್ರಜ್ಞಾನ ಸಾಕಷ್ಟು ಬಂದಿದೆ, ಎಲ್ಲ ಕ್ಲಿಯರ್ ಆಗಿ ಒಂದು ಎಳನೀರು ಕುಡಿದು ಹೀಗೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ್ರೆ ಆಯ್ತು. ಒಂದ್ ರೀತಿಯಲ್ಲಿ ಒಳ್ಳೇದು, ಇದು ಒಳ್ಳೇದಲ್ವಾ? ಯಾಕಂದ್ರೆ ಕೋಟಾ ನೋಟಿನ ಕಿರಿಕಿರಿನೂ ಇಲ್ಲ ನಮಗೆ, ಇದ್ದಿದ್ ನೋಟ್ ಯಾವ ಚಿಲ್ಲರೆ ಪೈಸೆ ಹುಡುಕುದು ಬೇಡ. ಅದರ ಜೊತೆ ಜೊತೆಗೆ 28ನೇ ತಾರೀಕು ಈ ಬೌದ್ಧಿಕ ಹಕ್ಕು ದಿನ ಅಂತಲೂ ಕೂಡ ಒಂದು ಆಚರಣೆ ಮಾಡ್ತಾರಂತೆ. ಈ ಬೌದ್ಧಿಕ ಹಕ್ಕು ಅಂದ್ರೆ ಅದು ಈಗಾಗಲೇ ಹೇಳಿದ ಪೇಟೆಂಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹದ್ದು. ಯಾವುದೋ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಬೇಕಿದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತಾರೆ, ಸಾಕಷ್ಟು ಸಂಶೋಧನೆಗಳಾಗಿರ್ತವೆ. ಅದನ್ನ ಬೌದ್ಧಿಕ ಹಕ್ಕನ್ನ ಪಡೆಯದೇ ಯಾರಾದ್ರೂ ಕಾಪಿ ಮಾಡಿದ್ರೆ ಅವರಿಗೂ ಕೂಡ ಶಿಕ್ಷೆ ಇದೆ ಅಂತ ಹೇಳಿ. ಅಂದ್ರೆ ಅವರ ಪರಿಶ್ರಮವನ್ನ ಇವರು ಉಪಯೋಗ. ಇಲ್ಲೆಲ್ಲ ಸಾಕಷ್ಟು ಅಡಿಕೆ ಬೆಳೆಯುವಂತಹ ಪ್ರದೇಶ ಇದೆ, ಸಿದ್ದಾಪುರ ಎಲ್ಲ ಕಡೆಯಿದೆ. ಈ ಮರವನ್ನ ಹತ್ತುವುದಕ್ಕೆ ಒಬ್ಬರು ಮೋಟರ್ ಬೈಕ್ ಅನ್ನ ಕಂಡುಹಿಡಿದ್ರು. ಹೌದು, ಅವರು ಸಂಶೋಧನೆ ಮಾಡಿ ತುಂಬಾ ಶ್ರಮ ಪಟ್ಟು 16 ಸಂಶೋಧನೆ ಮಾಡಿ ಒಬ್ಬರು ರೈತರೇ ಮಾಡಿರುವಂತಹದ್ದು. ಅದನ್ನ ಇನ್ಯಾರು ಒಬ್ರು ಅದನ್ನ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಮಾಡಿದ್ರೆ ಈ ಮೂಲ ಸಂಶೋಧಕರು ಇರ್ತಾರಲ್ಲ ಅವರಿಗೆ ಅನ್ಯಾಯ ಆಗ್ತದೆ ಅಂತ. ಅದಕ್ಕೆ ಬೌದ್ಧಿಕ ಹಕ್ಕು ಅಂದ್ರೆ ಅದನ್ನ ಹೇಳುವಂತಹದ್ದು. ಈ ಹಕ್ಕಿನ ಆಧಾರದ ಮೇಲೆ ಅವರು ಏನಾದ್ರೂ ಕಂಪ್ಲೇಂಟ್ ಮಾಡಬಹುದು, ಅಂದ್ರೆ ಡುಪ್ಲಿಕೇಟ್ ಆಗಬಾರದು ಎನ್ನುವುದಕ್ಕೆ ಅದು ಪ್ರಯತ್ನ. ಮತ್ತೆ ಅವರು ಅಷ್ಟೆಲ್ಲ ಪಟ್ಟ ಶ್ರಮಕ್ಕೂ ಅನ್ಯಾಯ ಆಗಬಾರದಲ್ಲ. ಮತ್ತೆ ಅದರಲ್ಲೂ ಅವರು ಈಗ ಚೇಂಜ್ ಮಾಡಿದ್ರು ಅದರಲ್ಲಿ ಕೆಲವೊಂದು ನ್ಯೂನತೆ ಇರ್ತದೆ. ಯಾವಾಗ್ಲೂ ಈ ಜಾತ್ರೆ ಮತ್ತೆ ಏನಾದ್ರೂ ಇದು ಒಂದ್ ಇರ್ಬೋದಲ್ಲ ಶಾಮಣ್ಣ, ಈಗ ಅವ್ರು ಮಾಡಿದ್ದಾರೆ, ಇವರೇನು ಅದನ್ನ ಬದಲಾವಣೆ ಮಾಡಿ ಮಾಡ್ತಾರೆ, ಇದ್ರಲ್ಲಿ ಅನಾಹುತ ಆದ್ರೆ ಅವ್ರ ಹೆಸರು ಹಾಳಾಗು ಹೌದು ಇದು ಇರ್ಬೋದು. ಮತ್ತೆ ಒಂದು ಕೊಂಡ್ರೆ ಒಂದು ಉಚಿತ ಅಂತ ಆಗ್ಲಿ ಅಥವಾ ಗ್ಯಾರಂಟಿಗಳು ಇರ್ತವಲ್ಲ, ಅದನ್ನ ನೋಡಿಕೊಂಡು ಖರೀದಿ ಮಾಡುವಾಗ ಬಹಳಷ್ಟು ಜಾಗ್ರತೆ ಮಾಡಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ವಸ್ತುಗಳು 50-100 ರೂಪಾಯಿ ವಸ್ತುಗಳಾದ್ರೆ ಹೆಚ್ಚು ತಲೆ ಕೆಡಿಸಬೇಕಾಗಿಲ್ಲ. 1000 ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡುವಾಗ ತುಂಬಾ ತುಂಬಾ ಜಾಗ್ರತೆ ಇರಬೇಕಾಗ್ತದೆ. ಅದಕ್ಕೆ ವಾರಂಟಿ ಪೀರಿಯಡ್ ಅಂತ ಇರ್ತದೆ, ಗ್ಯಾರಂಟಿ ಪೀರಿಯಡ್ ಅಂತ ಇರ್ತದೆ. ಇದನ್ನೆಲ್ಲ ನೋಡಿಕೊಂಡು ರಸೀದಿಯನ್ನು ಪಡ್ಕೊಂಡು, ಅಧಿಕೃತವಾದಂತಹ ರಸೀದಿಯನ್ನು ಪಡ್ಕೊಂಡು ವಸ್ತುವನ್ನು ಖರೀದಿ ಮಾಡಬೇಕು. ಮತ್ತೆ ಆ ರಸೀದಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು, ಜೋಪಾನವಾಗಿ ಇಟ್ಕೋಬೇಕು. ಮತ್ತೆ ಸವಿತಕ್ಕ ಹೇಳಿ ಶಾಮಣ್ಣ, ಬಿಸಿಲು ಜಾಸ್ತಿ ಆಗ್ತಾ ಇದೆ. ಹೌದು, ಎಳನೀರು ಕುಡಿಯೋಣ ಅಂದ್ರೆ 60-70 ರೂಪಾಯಿ ಹೇಳ್ತಾರೆ. ಹೌದು ಶಾಮಣ್ಣ, ನಾನೀಗ ಮಾವಿನ ಹಣ್ಣು ತಂದಿದ್ದೇನೆ, ಕಟ್ ಮಾಡಿ ಕೊಡ್ತೇನೆ. ರಾಸಾಯನಿಕ ಬಳಸಿ ಹಣ್ಣು ಮಾಡಿದ್ದಲ್ಲ ಶಾಮಣ್ಣ, ನೈಸರ್ಗಿಕವಾಗಿ ಬಳಸಿದ ಹಣ್ಣು. ಸ್ವಲ್ಪ ಎಳೆ ಮಿಡಿ ಇರುವಾಗ್ಲೇ ಅದನ್ನ ಹೊಗೆ ಹಾಕಿ ಹಣ್ಣು ಮಾಡುವವರು ಇರ್ತಾರೆ. ಮತ್ತೆ ಅದೊಂದೇನೋ ರಾಸಾಯನಿಕ ಸಿಗ್ತದಂತೆ, ಒಂದಿಷ್ಟೇ ಸಣ್ಣದು ಹಾಕ್ಬಿಟ್ರೆ ಇಡೀ ಬುಟ್ಟಿ ಪೂರ್ತಿ ಹಣ್ಣಾಗ ಹೋಗ್ತದೆ. ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತ ಒಂದು ಹೆಸರು ರಾಸಾಯನಿಕದ್ದು, ಅದನ್ನೇನಾದ್ರೂ ಬಳಕೆ ಮಾಡಿದ್ರೆ ನಮ್ಮ ದೇಹಕ್ಕೂ ಹಾಳು, ಕ್ಯಾನ್ಸರ್ ಬರಬಹುದು, ಏನೇನೋ ಬರಬಹುದು. ಅದಾದ್ರೆ ಬೇಡ, ನೈಸರ್ಗಿಕವಾಗಿ ಸ್ವಲ್ಪ ತಡವಾದ್ರೂ ತೊಂದರೆ ಇಲ್ಲ, 4 ನೈಸರ್ಗಿಕವಾಗಿ ಹಣ್ಣಾದನ್ನೇ ತಿನ್ನಬೇಕು. ರೂಪಕ್ಕ ನೈಸರ್ಗಿಕವಾಗಿ ಹಣ್ಣು ಮಾಡಿದ್ದನ್ನೇ ತಂದಾಳೆ ಹುಲ್ಲಲ್ಲಿ ಹಾಕಿದ್ದೇ ತಂದಿದ್ದು. ಆದ್ರೆ ಮರದಲ್ಲಿ ಹಣ್ಣಾಗಿದ್ದಲ್ಲ ಶಾಮಣ್ಣ, ಯಾಕಂದ್ರೆ ಮರದಲ್ಲೇ ಬಿಟ್ರೆ ಇಣಚಿ ಮಂಗಗಳ ಅವಳಿ ಗೊತ್ತಾಗ್ತದೆ. ಅದ್ರಲ್ಲಿ ತಿನ್ನೋದ್ರಲ್ಲಿ ಶಾಮಣ್ಣ, ಮತ್ತೆ ಆ ಇಣಚಿ ಮಂಗಗಳು ಎಷ್ಟು ಚಂದ ತಿನ್ನೋದು, ಈಗ ಮಾಡಿ ತಿನ್ನೋದು ಒಂದೊಂದು ಹಣ್ಣು ಅವಳಿಗೆ ಬಿಟ್ಬಿಡುವ. ಹೌದು, ಎಲ್ಲಾ ಹಣ್ಣು ಅವ್ರಿಗೆ ಅವ್ದು ಬಿಟ್ಟಿದ್ದು ನಮ್ಗೀಗ ತಂದಿದ್ದಾಳೆ. ಸರಿ, ಒಳ್ಳೆ

ಯಾವಾಗಲೂ ಆಯಾಸವಾಗುವುದು, ತೂಕದಲ್ಲಿ ಇಳಿಕೆ, ಆಗಾಗ ಜ್ವರ, ಮಲವಿಸರ್ಜನೆಯಲ್ಲಿ ಏರುಪೇರು, ಗೆಡ್ಡೆ ಕಟ್ಟುವುದು, ಇವೆಲ್ಲ ಕ್ಯಾನ್ಸರ್ ರೋಗದ ಲಕ್ಷಣಗಳು. ಕ್ಯಾನ್ಸರ್ ರೋಗ ದೇಹದ ಯಾವುದೇ ಭಾಗದಲ್ಲಿ ಕಾಣಿಸಬಹುದು. ಬಾಯಿ, ಶ್ವಾಸಕೋಶ, ಅನ್ನನಾಳ, ಹೊಟ್ಟೆ, ಗರ್ಭಕೋಶ, ಸ್ತನ, ಪ್ರೋಸ್ಟೇಟ್ ಕ್ಯಾನ್ಸರ್ ಸಾಮಾನ್ಯವಾಗಿ ಕಾಣಿಸುತ್ತದೆ. ಕ್ಯಾನ್ಸರ್ ರೋಗವನ್ನು ಆರಂಭದಲ್ಲಿ ಪತ್ತೆ ಹಚ್ಚಿ ಔಷಧೋಪಚಾರ ಮಾಡಿದಲ್ಲಿ ಸಂಪೂರ್ಣ ಗುಣವಾಗುತ್ತದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮಿ ಬುದ್ದು ಗೌಡ ಹಾಗೂ ಶಿವಿ ಪುಕ್ಕ ಗೌಡ ಅವರಿಂದ ಹಾಲಕ್ಕಿ ಜಾನಪದ ಹಾಡುಗಳು. ಈಗ ನಮ್ಮ ಹಾಲಕ್ಕಿ ಸಮಾಜದಲ್ಲಿ ಶಿಶು ತುಟ್ಲಲ್ಲಿ ಹಾಕ್ಬೇಕಿದ್ರೆ ಫಸ್ಟ್ ನಮ್ಮ ಇಂಥ ಹಾಡಾಡೋದು ಅಯ್ಯಂಬುದೇ ನಾರೇಣ ಕೇಳಿನೋ ತುಂಗು ಕರು ತೊಟ್ಲ ಕಳೋಗೇನೋ ಅಯ್ಯಂಬದೇ ನಾರೇಣ ಸ್ವಾಮಿ ಕೇಳಿನೋ ತುಂಗು ಕೈ ತೊಟ್ಲ ಕಳೋಗಿನೋ ತುಂಗು ಕೈ ತೊಟ್ಲ ಕಳಗಿನೋ ನಾರೇಣ ಸ್ವಾಮಿಯೋ ಲಾಜು ಕಳೆ ಅರಬಿ ಕಳಗಿನೋ ತುಂಗು ಕೈ ತೊಟ್ಲ ಕಳಗಿನೋ ನಾರೇಣ ಸ್ವಾಮಿಯೋ ಲಾಜು ಕೈ ಲರ್ವಿ ಕಳೋಗಿನೋ ಲಾಚು ಕೇಲರ್ಬಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡು ಕೇ ಬೊಗರಿ ಕಳೋಗಿನೋ ಲಾಚು ಕೇಲರ್ವಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡು ಕೇ ಬೊಗರಿ ಕಳೋಗಿನೋ ಲಾಡು ಕೇ ಬೊಗರಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೆ ಬಾರಂದೆ ಕಳೋಗಿನೋ ಲಾಡು ಕೈ ಬಗರಿ ಕೆಳಗಿನು ನಾರಾಯಣ ಸ್ವಾಮಿಯೋ ಲಾಡೆ ಬಾರಂದೆ ಕಳೋಗಿನೋ ಲಾಡು ತರೆಗೆ ಮಂಗನ ಮರಿ ಕಂಡೀರೋ ಲಾಡೆ ಬಾರಂದೆ ಕಳೋಗಿರೋ ಲಾಡು ಕೈಗನೆ ಮಂಗನ ಮರಿ ಕಟ್ಟಿರೋ ಲಾಡೆ ಬಾರಂದೆ ಕಳೋಗಿರೋ ಲಾಡೆ ಬಾರದೆ ಕಳಗಿನೋ ನಾರಾಯಣ ಸ್ವಾಮಿಯೋ ತೂಗೆ ಬಾರಂದೆ ಕಳೋಗಿನೋ ಲಾಡೆ ಬಾರಂದೆ ಕಳಗಿನು ನಾರಾಯಣ ಸ್ವಾಮಿಯೋ ತೂಗೆ ಬಾರಂದೆ ಕಳೋಗಿನೋ ಟಬ್ಬ ಮಾಡಿ ಎಲ್ಲಾರು ಕೂಡ್ಕೊಂಡು ಶಿಶು ಮಾವ ಉಂಗ್ಲ ತಂದು ಹಾಕಿದಾಗ ಹೇಳ್ತಿರು ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರೆ ಮಾವೋ ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರಿ ಮಾವೋ ಗದ್ದುಗೆ ಮ್ಯಾನೆ ಎರಿ ಮಾವ ಕಂದನ ಮಾವೋ ಮುದ್ದು ಬಾರಂದೆ ಕರಾವನೋ ಗದ್ದುಗೆ ಮ್ಯಾನೆ ಎರಿ ಮಾವ ನಿನ್ನಲೆ ಮಾವೋ ಎಂದು ಬಾರಂದೆ ಕರಿದನೋ ಮುದ್ದು ಬಾರದೆ ಕರವನು ಕಂದನ ಮಾವೋ ಮುದ್ರೆ ದುಂಗುಲುವ ಇಡೋವಾನೋ ಮುದ್ದು ಬಾರದೆ ಕರದನು ನಿನ್ನಲೆ ಬಾವೋ ಕೈಗೆ ಮಂಗುಲ್ವೇ ಲಿಡಿದನೋ ಮುದ್ರೆ ವಾಲಿಡವನು ಕಂದನ ಮಾವೋ ಲಿದ್ದಿ ಬುದ್ಧಿ ಮಾತ ಎಳೋವಾನೋ ದೇ ನುಂಗುಳುವೆ ಇಡುವನು ನಿನ್ನಲೆ ಮಾವೋ ಮುದ್ದೆ ಬಾರಂದೆ ಎಳೋವಾನೋ ಮುದ್ದು ಒಳ್ಳೆ ಬ್ಯಾಡಂತಾನು ರಳವನು ನಮ್ಮಲೆ ಕಂದೋ ಕೊಡನ ನೀರಲ್ಲ ದುಡೋಬೀನೋ ದೇ ಬರಂದಿನೂ ನಮ್ಮಲೆ ಕಂದೋ ಕೊಡವನ ನೀರಲ್ಲ ದುಡೋಬೀನೋ ಕೊಡನ ನೀರಲ್ಲ ದುಡುಬಿನು ನಮ್ಮಲೆ ಕಂದೋ ಲಾಡು ಲಂಗಳವೇ ಕೆಚೋರದೋ ಕೊಡನರ ನೀರಲ್ಲ ದುಡುಬಿನು ನಮ್ಮಲೆ ಕಂದೋ ಲಂಗಳ ನೀರಲ್ಲ ಕೆಚೋರದೋ ಅಂಗಳ ನೀರಲ್ಲ ಕೆಸರದೋ ನಮ್ಮಲೆ ಕಂದೋ ತಾಯೇ ಬಂದೆ ಕಂದ ಬೋಯೋ ವಾಳೋ ಅಂಗಳ ನೀರಲ್ಲ ಕೆಸರದು ನಮ್ಮಲೆ ಕಂದೋ ತಾಯೇ ಬಂದೆ ಕಂದ ನೆಗಿದಾಳೋ ಬಡಿ ಬೇಡಿ ನಮ್ಮ ಕಂದ್ಗೆ ಬೋಯ್ ಬೇಡಿ ನಮ್ಮಲೆ ಕಂದ್ಗೆ ಒಡೆದೋರ ಕೈಯ ಮುರಿಬೇಕೋ ಬಡಿಬೇಡಿ ನಮ್ಮ ಕಂದೆ ಬೈ ಬೇಡಿ ನಮ್ಮಲೆ ಕಂದೋ ಒಡೆದೋರ ಕೈಯ ಮುರಿ ಕೊಡುವೋ ಒಡೆದೋರ ಕೈಯ ಮುರಿ ಕೊಡುವೋ ನಮ್ಮ ಕಂದಾಗೆ ಬೊಯ್ದೋರ ಬಾಯ ಮುರಿ ಕೊಡುವೋ ಒಡೆದೋರ ಕೈಯ ಮುರಿ ಕೊಡೋ ನಮ್ಮ ಕಂದಾಗೆ ವೈದೋರ ಭಯ ಮುರಿ ಕೊಡುವ ಎಲ್ಲೆಲ್ಲೋ ಕುಂತಿ ಕಾಣಿಲ ತಾಯೇ ಕೇಳೇ ಊರು ಕೇಳಲ ಗರೋ ಜೀರೋ ಊರು ಕೇರಲ ಗಿರಿಜೀರೋ ಪಂಡೋರೋ ಕೆರೆಯ ಬವಿಯಲ್ಲ ಗರೋ ಚಿರೋ ಕೇರಲ ಗಿರ್ಗಿರು ಪಾಂಡೋರ ಗಿರು ಬಾಲ ಗರೋ ಚಿರೋ ಕೆರೆಯ ಬಾಲ ಗಿರ್ಗಿರು ಪಾಂಡೋರೋ ಎಲ್ಲೆಲ್ಲ ಕುಂತಿ ತಾಯೇ ಕಾಣೋ ನಿಲ್ಲೋ ಕೆರೆಯು ಬಾವೆಲ್ಲ ಗರ್ಚಿರೋ ಕುಂಟಿ ತಾಯೇ ಎಲ್ಲೆಲ್ಲೋ ಕುಂಟಿ ಕಾಣೋ ನಿಲ್ಲೋ ಎಲ್ಲೆಲ್ಲೋ ತಾಯಿ ಕಾಣಿಲ್ಲ ಮಗದೇರೋ ಬಿಂದೆ ತಿರುಗೆ ಮನೆಗೆ ಬರೋ ವಾರೋ ಎಲ್ಲೆಲ್ಲೂ ಕುಂಟಿ ಕಾಣಿಲ್ಲ ಮಗದೀರೇ ಬಿಂದೆ ತಿರುಗೆ ಮನೆಗೆ ಬರೋ ವಾರೋ ಬಿಂದೆ ತಿರುಗೆ ಮನೆಗೆ ಬರುವಾರೋ ಪಾಂಡೋರೋ ಭೀಮಲೆ ಮಗ ಕದವಾ ವಡಿದಾರೋ ತಿರುಗೆ ಬರುವರು ಗುಂಟಿ ಮಾಡೋರೋ ಭೀಮಾಲೆ ಕದವಾ ವಡಿದಾನೋ ಭೀಮಾ ಮಗ ಕದುವ ಒಡದಾನು ಪಾಂಡೋರೋ ಲಂಗ ಎಲ್ಲರು ಕದವಾ ತೆಗಿದಾನೋ ಭೀಮಾ ಮಗ ಕದುವೆ ಒಡೆದಾನು ಭೀಮಾಲೆ ಮಗ ಎಲೆ ಕದವಾ ತಗಿದನೋ ಲಂಗಯ್ಯಲೆ ಕದುವ ತಗದನು ಭೀಮಲೆ ಮಗದೋ ತಾದರೆ ಒಳಗೆ ಬರೋವಾರೋ ಲಂಗಯ್ಯಲು ಕದುವ ತಗದನು ಭೀಮಲೆ ಮಗನೆ ತಾನಾದರೆ ಒಳಗೆ ನಡೆಯುವನೋ ಯಾರೇ ಬೋಯ್ದರೆ ಯಾರೆಲೆ ಒಡೆದರೆ ತಾಯೇ ಯಾರೆಲೆ ಕುಂದದ ಮಾತಾ ನುಡಿದಾರೋ ಯಾರೇ ಬೋಯ್ದರೆ ಯಾರೆಲೆ ಒಡೆದರೆ ಯಾರೇ ಕುಂದದ ಮಾತಾ ನುಡಿದಾರೋ ಯಾರೋ ಬೋಯ್ನಿಲ್ಲ ಯಾರೋ ಬೋಯ್ನಿಲ್ಲ ಮಗನೇ ಯಾರು ಕುಂದದ ಮಾತಾ ನುಡಿ ನಿಲ್ಲೋ ಯಾರು ಬಳಿನಿಲ್ಲ ಯಾರು ಬೈನಿಲ್ಲ ತಾಯೇ ಯಾರು ಕುಂದದ ಮಾತಾ ನುಡಿ ನಿಲ್ಲೋ ಯಾರು ಕುಂದದ ಮಾತಾ ನುಡಿ ನಿಲ್ಲ ಮಗದೇರಿಯ ಕೇಳಿರೋ ನಿಮ್ಮ ದೊಡ್ಡವೇ ಮನೆಯಲ್ಲೋ ಯಾರು ಕುಂದದ ಮಾತಾ ನುಡಿ ನಿಲ್ಲ ಮಗನಿಯ ಕೇಳೋ ನಿಮ್ಮ ದೊಡ್ಡವೇ ಮನೆಯಲ್ಲೋ ನಿಮ್ಮ ದೊಡ್ಡವೇ ಮನೆಯಲ್ಲೋ ಮಗದೇರಿಯ ಕೇಳಿರೋ ಗಜನೋಮಿ ಕಾರಿ ಮಾಡುವಾದೋ ದೊಡ್ಡವೇ ಮನೆಯಲ್ಲೇ ಮಗನಿಗ ಕೇಳೋ ಗಜಗೌರಿ ಕಾರಣವೇ ಮಾಡುವುದೋ ಗಜಗೌರಿ ಕಾರಿ ಮಾಡುವುದೋ ಮಗದೇರಿಯ ಕೇಳಿರೋ